444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:16. ಆತ್ಮೀಯ ಕೇಳು ಬಂದವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಗರೆ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಜಾನಕಿ ಅವರ ಸ್ವರದಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡ ರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಚಿತ್ರ ಅರುಣರಾಗ. ವಿಲಾಸದಲ್ಲಿ ನಾನಲಿದೆ ನಗುತ ಒಲಿದ ಹೆಣ್ಣ ನಿರಾಕರಿಸಿ ನಡೆದೆ ವಿನೋದದಲ್ಲಿ ವಿಹಾರದಲ್ಲಿ ವ್ಯಾಮೋಹದ ದಾಹನ ಸವಿದು ಚಲ್ಲಾಟದಲ್ಲಿ ಚಕಂದದಲ್ಲಿ ರೋಮಾಂಚದಲ್ಲಿ ತುಂಬಿ ವಿಷಾದದಲ್ಲಿ ನಾನುಂದೆ ಸಂಚಾರದಲ್ಲಿ ಸಂಭ್ರಾಂತಿಯಲ್ಲಿ ಆವೇಶದ ಆಸೆ ನಾ ಕಂಡು ಉನ್ಮಾದದಲ್ಲಿ ಉದ್ವೇಗದಲ್ಲಿ ವಿದ್ರೋಹದ ಬೆಂಕಿ ನಾ ಉಂಡು ನಡೆದಿಹುದು ಮಂಥನ ಸಾಗಿದೆ ಹೋರಾಡು ಜೀವನ ಪ್ರೀತಿ ಸೆಳೆದ ಹಾದಿಯಲ್ಲ ಮುಳ್ಳಾಗಿ ಸ್ಪಂದನ ಪ್ರೀತಿ ಸೆಳೆದ ಹಾದಿಯಲ್ಲ ಮುಳ್ಳಾಗಿ ಸ್ಪಂದನ ಎಲ್ಲಿ ಹುದೋ ಚೇತನ ಜೀವನ. ಕೇಳಿದರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಕುಲ ಗೌರವ ಚಿತ್ರದ ಗೀತೆ. ಟಿಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ಪೀತಪುರಂ ನಾಗೇಶ್ವರ ರಾವ್. ನೌಕೆ ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದ ಜೀವನ ನೌಕೆ ಆಶಯ ಅಲೆಗಳ ಏರಿಳಿತದಲ್ಲಿ ಬಾಳಿನ ಬೆಳಕೆ ನಂಬಿಕೆ ಬಾಳಿನ ಬೆಳಕೆ ನಂಬಿಕೆ ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದ ಜೀವನ ನೌಕೆ ಕಲೆಯಲ್ಲಿ ಕಲೆತು ಸಿರಿತನ ತೊರೆದು ಒಲವನು ಅರಿಯದ ಜೀವ ಕರುಳಿನ ಕುಡಿಗೆ ನೆರಳನು ಕಾಣದು ತಾಳಿದೆ ಬೇಗುದು ನೋವ ನಾಳಿನ ಆಸೆಯ ನಂಬಿಕೆ ನೀಡಿ ನಗುತ್ತಿದೆ ಮೇಲಿನ ದೈವ ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದೆ ಜೀವನ ನೌಕೆ ಸೀತೆಯ ತೆರದಿ ನಿಂದನೆ ಹೊಂದಿ ಕಾಣದೆ ಬಾಳಿನ ಹಾದಿ ಹೃದಯದ ಸುಧೆಯೇ ವಿಷವನ್ನು ನೀಡಿದೆ ಹೆಣ್ಣಿದು ಶೋಕದ ಕೈಸರೆ ಆಶಯ ಅಲೆಗಳ ಕುಣಿತದ ಮೇಲೆ ಕಾಣದ ಕೈಗಳ ಲೀಲೆ ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದ ಜೀವನ ನೌಕೆ ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದ ಜೀವನ ನೌಕೆ. ಘಂಟಸಾಲ ಅವರ ಧ್ವನಿಯಲ್ಲಿ ಗಾಳಿಗೋಪುರ ಚಿತ್ರದ ಗೀತೆ. ಪುರಂದರದಾಸರ ಸಾಹಿತ್ಯವನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿಜಿ ಲಿಂಗಪ್ಪ. ಯಾರಿಗೆ ಯಾರುಂಟು ಎದವಿನ ಸಂಸಾರ ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರುಂಟು ಎದವಿನ ಸಂಸಾರ ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರು ಬಾಯಾರಿತು ಎಲ್ಲೂ ಬಾವಿ ನೀರಿಗೆ ಪೋದೆ ಬಾವಿ ಜಲಭಕ್ತಿ ಬರಿದಾಯ್ತು ಹರಿಯೇ ಯಾರಿತು ಎಲ್ಲೂ ಬಾವಿ ನೀರಿಗೆ ಹೋಗಿ ಬಾವಿ ಜಲದತ್ತಿ ಬರಿದಾಯ್ತು ಹರಿಯೇ ಬಿಸಿಲ ತಾಳದೆ ಮರದ ನೆರಳಿಗೆ ಹೋದೆ ಬಿಸಿಲ ತಾಳದೆ ಮರದ ನೆರಳಿಗೆ ಹೋದೆ ಮರ ಬಗ್ಗಿ ಸಿರದ ಮೇಲೆ ಹೊರಗಿತು ಹರಿಯೇ ಯಾರಿಗೆ ಯಾರುಂಟು ಜಗವಿನ ಸಂಸಾರ ಮೇಲೆ ನಗುಳ್ಳೇ ನಿಜವಲ್ಲ ಹರಿಗೆ ಯಾರಿಗೆ ಯಾರು ಅಡವಿಲಿ ಮನೆ ಮಾಡಿ ಗಿಡಕ್ಕೆ ಕೊಟ್ಟಿಲ ಕಟ್ಟೆ ಕೊಟ್ಟಿಲಿನ ಸಿಸುವೆ ಮಾಯವಾಯಿತು ಹರಿಗೆ ಅಡವಿಲಿ ಮನೆ ಮಾಡಿ ಗಿಡಕ್ಕೆ ಕೊಟ್ಟಿಲ ಕಟ್ಟೆ ಕೊಟ್ಟಿಲಿನ ಸಿಸುವೆ ಮಾಯವಾಯಿತು ಹರಿಗೆ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ಮರೆಯದೆಯನ್ನನು ನೀನೇ ಕಲಸು ಕರಿಯೇ ಯಾರಿಗೆ ಯಾರುಂಟು ಎದಗಿನ ಸಂಸಾರ ನೀರ ಮೇಲನಗುಳ್ಳೇ ನಿಜವಲ್ಲ ಕರಿಯೇ ಯಾರಿಗೆ ಯಾರು ಕಾರ್ಯಕ್ರಮದ ಕಡೆಯದಾಗಿ ದೇವರ ಕಣ್ಣು ಚಿತ್ರದ ಗೀತೆ ಹಾಡಿದ್ದಾರೆ ಕೆಜೆ ಯೇಸುದಾಸ್. ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರ ಲೀಲೆ ಸಾಗಿದೆ ಗಾಲಿ ತೂರುತ ಧೂಳಿ ಸಾಗಿದೆ ಗಾಲಿ ತೂರುತ ಧೂಳಿ ಪಯಣಕ್ಕೆ ಎಲ್ಲಿದೆ ಎಲ್ಲೇ ಪಯಣಕ್ಕೆ ಎಲ್ಲಿದೆ ಎಲ್ಲೇ ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರ ಲೀಲೆ ಬಂದಾಗ ಪ್ರೇಮ ಪರೀಕ್ಷೆ ಯೌವನ ಬಂದಾಗ ಪ್ರೇಮ ಪರೀಕ್ಷೆ ನಾನಾ ವಿಧದ ಬಾಳ ನಿರೀಕ್ಷೆ ನಾನಾ ವಿಧದ ಬಾಳ ನಿರೀಕ್ಷೆ ನಲಿವಿನ ಜೊತೆಯಲ್ಲಿ ನೋವಿನ ಶಿಕ್ಷೆ ಎಲ್ಲಿದೆ ದೇವನ ರಕ್ಷೆ ಎಲ್ಲಿದೆ ದೇವನ ರಕ್ಷೆ ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರ ಲೀಲೆ ಕಾಣದ ಕೈಗಳ ಸೂತ್ರ ಕಣ್ಣಿಗೆ ಕಾಣದ ಕೈಗಳ ಸೂತ್ರ ಆಡಿಸಿದಂತೆ ಆಡುವ ಪಾತ್ರ ಆಡಿಸಿದಂತೆ ಆಡುವ ಪಾತ್ರ ಸೋಲೋ ಗೆಲುವೋ ಎಲ್ಲ ವಿಚಿತ್ರ ಎಲ್ಲರೂ ಇಲ್ಲಿ ನೆಪ ಮಾತ್ರ ಎಲ್ಲರೂ ಇಲ್ಲಿ ನೆಪ ಮಾತ್ರ. ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರಲೀಲೆ. ಕೆಳಗರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಈಗ ಕೃಷಿ ಕೋಟಾದ ಪ್ರವೇಶ ಬಯಸುವ ರೈತರ ಮಕ್ಕಳು ಮತ್ತು ಕೃಷಿ ಕಾರ್ಮಿಕರಿಗಾಗಿ ಮಕ್ಕಳಿಗಾಗಿ ನಡೆಸುವ ಪ್ರಾಯೋಗಿಕ ಪರೀಕ್ಷೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸದಾಶಿವ ನಡುಕೇರಿ. ನಮಸ್ಕಾರ, ನಾನು ಡಾಕ್ಟರ್ ಸದಾಶಿವ ನಡುಕೇರಿ, ಸಹಾಯಕ ಪ್ರಾಧ್ಯಾಪಕ ತೋಟಗಾರಿಕೆ ವಿಭಾಗ ಮತ್ತು ಬಟವಾಡೆ ಅಧಿಕಾರಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು. ನಮ್ಮ ಕರ್ನಾಟಕ ರಾಜ್ಯದ 6 ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ ನಡೆಸುತ್ತಿರುವ ಕೃಷಿ ಮತ್ತು ಕೃಷಿ ಸಂಬಂಧಿತ ಸ್ನಾತಕ ಪದವಿಗಳಿಗೆ ರೈತರ ಮಕ್ಕಳಿಗಾಗಿ 50% ಸೀಟುಗಳನ್ನು ಮೀಸಲಿಟ್ಟಿದ್ದು, ಈ ಕೃಷಿ ಕೋಟಾದಡಿಯಲ್ಲಿ ಪ್ರವೇಶ ಬಯಸುವ ರೈತರ ಮಕ್ಕಳು ಮತ್ತು ಕೃಷಿ ಕಾರ್ಮಿಕರ ಮಕ್ಕಳಿಗಾಗಿ ಪ್ರಾಯೋಗಿಕ ಪರೀಕ್ಷೆಯನ್ನು ದಿನಾಂಕ 12/7/2022 ಬೆಳಗ್ಗೆ 9:00 AM ರಾಜ್ಯದ 16 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಕೃಷಿ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ನಡೆಸಲಿವೆ. ನಾನು ತಮಗೆ ಇವತ್ತು ಈ ಪ್ರಾಯೋಗಿಕ ಪರೀಕ್ಷೆಯ ಅರ್ಹ ಅಭ್ಯರ್ಥಿಗಳ ಮಾನದಂಡಗಳೇನು, ಪರೀಕ್ಷೆ ವಿಧಾನ ಮತ್ತು ಪರೀಕ್ಷೆ ಮಾದರಿ ಬಗ್ಗೆ ಇಂದು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಅಭ್ಯರ್ಥಿಗಳಿಗೆ ಮುಖ್ಯವಾದ ಸೂಚನೆಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಪರೀಕ್ಷೆ ಉತ್ತರಗಳನ್ನು OMR ಸೀಟ್ನಲ್ಲಿ ಬರೆಯಬೇಕಾಗಿರುತ್ತದೆ. ಪ್ರಾಯೋಗಿಕ ಪರೀಕ್ಷೆ ಉತ್ತರಿಸಲು ಅಥವಾ ತಿದ್ದಲು ನೀಲಿ ಅಥವಾ ಕಪ್ಪು ಬಾಲ್ ಪೆನ್ ಅನ್ನು ಮಾತ್ರ ಉಪಯೋಗಿಸಬೇಕಾಗುತ್ತದೆ. OMR ಉತ್ತರ ಪತ್ರಿಕೆಯಲ್ಲಿ ಯಾವುದೇ ರೀತಿಯ ಗುರುತನ್ನು ಮಾಡಬಾರದು. OMR ಉತ್ತರ ಪತ್ರಿಕೆಯನ್ನು ಜಾಗರೂಕತೆಯಿಂದ ನಿರ್ವಹಿಸಬೇಕು ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಮಡಚಿಡಬಾರದು. ಒಂದು ವೇಳೆ ಮಡಚಿದರೆ ಇದರ ಮೌಲ್ಯಮಾಪನ ಮಾಡುವುದು ತುಂಬ ಕಷ್ಟ ಸಾಧ್ಯ. OMR ಉತ್ತರ ಪತ್ರಿಕೆಗಳನ್ನು ಹರಿಯುವುದಾಗಲಿ ಅಥವಾ ಹಾಳು ಮಾಡುವುದಾಗಲಿ ಗೀಚುವುದಾಗಲಿ ಮಾಡಬಾರದು. ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ಪರಿವೀಕ್ಷಕರಿಂದ ಅಂದರೆ ಇನ್ವಿಜಿಲೇಟರ್ ಅವರಿಂದ ಸಹಿ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ದೃಢಪಡಿಸಿಕೊಳ್ಳಬೇಕು ಅಥವಾ ಖಚಿತಪಡಿಸಿಕೊಳ್ಳಬೇಕು. ಪ್ರಾಯೋಗಿಕ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಮೊಬೈಲ್ ಫೋನ್, ಬ್ಯಾಗ್, ಪುಸ್ತಕ, ತಿಂಡಿ ಮತ್ತು ಇನ್ನಿತರ ವಸ್ತುಗಳನ್ನು ಯಾವುದೇ ಕಾರಣಕ್ಕೆ ಪ್ರಾಯೋಗಿಕ ಪರೀಕ್ಷೆಯ ಸ್ಥಳದಲ್ಲಿ ತರಬಾರದು. ಅಭ್ಯರ್ಥಿಗಳು ನಿಗದಿತ ಸಮಯಕ್ಕಿಂತ 10 ನಿಮಿಷ ಮುಂಚೆ ಪರೀಕ್ಷೆ ಸ್ಥಳದಲ್ಲಿ ಹಾಜರಿರಬೇಕು. ತಡವಾಗಿ ಬಂದಂತಹ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶವಿರುವುದಿಲ್ಲ. ಎರಡನೇದಾಗಿ, ಅರ್ಹ ಅಭ್ಯರ್ಥಿಗಳ ಶ್ರೇಣಿಯ ಮಾನದಂಡಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಉದಾಹರಣೆಗೆ, ಸಾಮಾನ್ಯ ವರ್ಗ ಅಂದರೆ ನಾನ್ ಅಗ್ರಿಕಲ್ಚರ್ ಕೋಟಾದಡಿಯಲ್ಲಿ ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೆ 100% ಸಿಇಟಿ ಪರೀಕ್ಷೆಯಲ್ಲಿ ಬಂದಂಥ ಅಂಕಗಳನ್ನೇ ಪರಿಗಣಿಸಲಾಗುವುದು. ಆದರೆ ಕೃಷಿಕರ ಕೋಟಾ ಅಥವಾ ರೈತರ ಮಕ್ಕಳ ಕೋಟಾದಡಿಯಲ್ಲಿ ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೆ ಸಿಇಟಿಯಲ್ಲಿ PCMB ವಿಷಯಗಳಲ್ಲಿ ಪಡೆದ ಅಂಕಗಳನ್ನು 50% ಹಾಗೂ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 50% ಪರಿಗಣಿಸಲಾಗುವುದು. ಆದರೆ BVSC ಮತ್ತು AH ಅಂದರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಪ್ರವೇಶ ಪಡೆಯುವ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗದವರಾಗಿದ್ದರೆ ಅಂದರೆ ನಾನ್ ಅಗ್ರಿಕಲ್ಚರ್ ಕೋಟಾ ಇದ್ದಂಥ ಅಭ್ಯರ್ಥಿಗಳು ಸಿಇಟಿ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನೇ ಇಲ್ಲಿ ಪರಿಗಣಿಸಲಾಗುವುದು. ಆದರೆ ಕೃಷಿಕರ ಕೋಟಾ ಅಥವಾ ರೈತರ ಮಕ್ಕಳ ಕೋಟಾ ಅಥವಾ ಕೃಷಿ ಕಾರ್ಮಿಕರ ಮಕ್ಕಳ ಕೋಟಾದಡಿಯಲ್ಲಿ ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೆ ಸಿಇಟಿಯಲ್ಲಿ PCB ವಿಷಯಗಳಲ್ಲಿ ಪಡೆದುಕೊಂಡಂಥ ಅಂಕಗಳನ್ನು 50% ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳ 50% ಪರಿಗಣಿಸಲಾಗುವುದು. ಹಾಗಾದರೆ ಮುಖ್ಯವಾಗಿ ನಾವು ಇಂದು ಈ ಪ್ರಾಯೋಗಿಕ ಪರೀಕ್ಷೆಯ ವಿಧಾನಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಪರೀಕ್ಷೆಯು ವಿವಿಧ ಕೃಷಿ ಮತ್ತು ಕೃಷಿ ಸಂಬಂಧಿತ ವಸ್ತುಗಳನ್ನು ಅಥವಾ ಮಾದರಿಗಳನ್ನು ಗುರುತಿಸಿ OMR ಸೀಟ್ನಲ್ಲಿ ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ಈ ಪರೀಕ್ಷೆಯಲ್ಲಿ ಒಟ್ಟು 50 ವಸ್ತುಗಳನ್ನು ಅಥವಾ ಮಾದರಿಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಮಾದರಿಗೆ 4 ಅಂಕಗಳಿರುತ್ತದೆ. ಹೀಗೆ ಒಟ್ಟು 200 ಅಂಕಗಳಿಗೆ ಅಭ್ಯರ್ಥಿಗಳು ಉತ್ತರಿಸಬೇಕಾಗಿರುತ್ತದೆ. ಒಂದು ವಸ್ತು ಅಥವಾ ಮಾದರಿ ಗುರುತಿಸಲು ಮತ್ತು ಗುರುತಿಸಿದಂಥ ವಸ್ತು ಅಥವಾ ಮಾದರಿಯನ್ನು OMR ಸೀಟ್ನಲ್ಲಿ ಉತ್ತರಿಸಲು ಅಥವಾ ತಿದ್ದಲು 30 ಸೆಕೆಂಡ್ಗಳ ಕಾಲಾವಕಾಶವಿರುತ್ತದೆ. ಈ ಪರೀಕ್ಷೆಯಲ್ಲಿ ಯಾವ ಮಾದರಿ ಅಥವಾ ಯಾವ್ಯಾವ ವಸ್ತುಗಳನ್ನು ಇಡುತ್ತಾರೆ ಎಂಬುದೇ ಮುಖ್ಯ ಪ್ರಶ್ನೆ. ಹಾಗಾದರೆ ಇಲ್ಲಿ ಯಾವ ವಸ್ತುಗಳನ್ನು ಅಥವಾ ಯಾವ ಮಾದರಿಗಳನ್ನು ಇಡುತ್ತಾರೆ ಎಂದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಷಯಕ್ಕೆ ಒಟ್ಟು 20 ಪ್ರಶ್ನೆ ಅಥವಾ ಮಾದರಿಗಳನ್ನು ಇಡಲಾಗುತ್ತದೆ. ಉದಾಹರಣೆಗೆ ಏಕಧಾನ್ಯ ಬೆಳೆಗಳು ಅಥವಾ ಅವುಗಳ ಬೀಜಗಳು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು, ವಾಣಿಜ್ಯ ಬೆಳೆಗಳು ಮತ್ತು ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳು. ಇಷ್ಟೇ ಅಲ್ಲದೆ ಕೃಷಿ ಪರಿಕರಗಳು ಅಥವಾ ಸಲಕರಣೆಗಳನ್ನು ಕೂಡ ಇಲ್ಲಿ ಇಡಲಾಗುತ್ತದೆ. ಇದರಲ್ಲಿ ಉದಾಹರಣೆಗೆ ಏಕದಳ ಅಥವಾ ದ್ವಿದಳ ಧಾನ್ಯದ ಬೀಜಗಳು ಅಥವಾ ಏಕವಾರ್ಷಿಕ ನೇರವಾದ ಸಸ್ಯಗಳನ್ನು ಅಥವಾ ಅವುಗಳ ಛಾಯಾಚಿತ್ರಗಳನ್ನು, ಅದಲ್ಲದೆ ಗೊಬ್ಬರಗಳಾದಂಥ ಯೂರಿಯಾ, MOP, DAP, SSP ಮತ್ತು ಇನ್ನಿತರ ಯಾವುದೇ ಗೊಬ್ಬರದ ಮಾದರಿಗಳನ್ನು ಇಡಬಹುದು. ಇದಲ್ಲದೆ ಕೃಷಿ ಸಲಕರಣೆಗಳಾದ ಮೋಲ್ಡ್ ವೋಲ್ ಫ್ಲೋ, ರೆಂಟೆ, ಕುಂಟೆ, ನೇಗಿಲ, ಈ ಥರದ ವಸ್ತುಗಳ ಛಾಯಾಚಿತ್ರಗಳನ್ನು ಕೂಡ ಇಲ್ಲಿ ಇಡಲಾಗುತ್ತದೆ. ಎರಡನೇದಾಗಿ ತೋಟಗಾರಿಕೆ ಮತ್ತು ಸಂಬಂಧಿತ ವಿಷಯಕ್ಕೆ ಒಟ್ಟು 10 ಪ್ರಶ್ನೆ ಅಥವಾ ಮಾದರಿಗಳನ್ನು ಇಡಲಾಗುತ್ತದೆ. ಉದಾಹರಣೆಗೆ ಹಣ್ಣಿನ ಬೆಳೆಗಳು, ಪ್ಲಾಂಟೇಷನ್ ಬೆಳೆಗಳು, ಸಾಂಬಾರು ಬೆಳೆಗಳು ಅಥವಾ ಮಸಾಲೆ ಬೆಳೆಗಳು, ತರಕಾರಿ ಬೆಳೆಗಳು, ಅದರಲ್ಲಿ ಸೊಪ್ಪಿನ ತರಕಾರಿಗಳು, ಹೂವಿನ ಬೆಳೆಗಳು ಹಾಗೂ ವಾಣಿಜ್ಯ ಔಷಧೀಯ ಮತ್ತು ಸುಗಂಧದ್ರವ್ಯ ಬೆಳೆಗಳನ್ನು ಕೂಡ ಇಲ್ಲಿ ಇಡಲಾಗುತ್ತದೆ. ಈ ಎಲ್ಲ ಬೆಳೆಗಳ ಸಂಬಂಧಿತ ಯಾವುದೇ ಬೆಳೆ ಅಥವಾ ಬೆಳೆಯ ಭಾಗ ಅಥವಾ ಅದರ ಚಿತ್ರಣ ಅಥವಾ ಅದರ ಬೀಜವನ್ನು ಇಲ್ಲಿ ಇಡಲಾಗುತ್ತದೆ. ಅಭ್ಯರ್ಥಿಗಳು ಇದನ್ನು ಗುರುತಿಸಿ OMR ಸೀಟ್ನಲ್ಲಿ ಮಾರ್ಕ್ ಮಾಡಬೇಕಾಗುತ್ತದೆ. ನಂತರ ಪಶುವೈದ್ಯ ಮತ್ತು ಪಶುಪಾಲನಾ ಮಾದರಿಯಲ್ಲಿ ಕೂಡ ಅನೇಕ ಪ್ರಶ್ನೆಗಳಿರುತ್ತದೆ. ಉದಾಹರಣೆಗೆ ಹೈನುಗಾರಿಕೆ, ಇಲ್ಲಿ ದನ, ಕರು, ಎತ್ತು, ಹಸು ಅಥವಾ ಎಮ್ಮೆ ಮತ್ತು ಅವುಗಳ ಬಹುಮುಖ್ಯವಾಗಿ ಆ ಭಾಗದಲ್ಲಿ ಬೆಳೆತಕ್ಕಂಥ ಅವುಗಳ ತಳಿಗಳು ಅಥವಾ ಅವುಗಳ ಚಿತ್ರಗಳನ್ನು ಇಲ್ಲಿ ಮುಖ್ಯವಾಗಿ ಚಿತ್ರಗಳನ್ನೇ ಇಡಲಾಗುತ್ತದೆ. ಈ ಚಿತ್ರಗಳನ್ನು ಗುರುತಿಸಿ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಅದನ್ನು ಉತ್ತರಿಸಬೇಕಾಗುತ್ತದೆ. ಇದಲ್ಲದೆ ಕೋಳಿ ಮತ್ತು ಕೋಳಿ ಸಾಕಾಣಿಕೆ, ಕುರಿ ಮತ್ತು ಆಡು ಸಾಕಾಣಿಕೆ, ಇದಲ್ಲದೆ ಮೊಲ ಸಾಕಾಣಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಯಾವುದೇ ವಸ್ತು ಅಥವಾ ಮಾದರಿಗಳನ್ನು ಇಲ್ಲಿ ಇಡಲಾಗುತ್ತದೆ. ಅವುಗಳನ್ನು ಗುರುತಿಸಿ ಅಭ್ಯರ್ಥಿಗಳು ಉತ್ತರಿಸಬೇಕಾಗುತ್ತದೆ. ಇಷ್ಟೇ ಅಲ್ಲದೆ ಮೇವಿನ ಬೆಳೆಗಳು ಹಾಗೂ ಅವುಗಳ ಬೀಜಗಳು ಹಾಗೂ ಅವುಗಳ ಯಾವುದೇ ಭಾಗವನ್ನು ಕೂಡ ಇಲ್ಲಿ ಮಾದರಿ ಇಡಲಾಗುತ್ತದೆ. ಅದನ್ನು ಕೂಡ ಅಭ್ಯರ್ಥಿಗಳು ಗುರುತಿಸಿ ಉತ್ತರಿಸಬೇಕಾಗುತ್ತದೆ. ಇದಲ್ಲದೆ ಅರಣ್ಯ ಮತ್ತು ಅರಣ್ಯ ಸಂಬಂಧಿತ ಮಾದರಿ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಇಡಲಾಗುತ್ತದೆ ಅಥವಾ ವಸ್ತುಗಳನ್ನು ಇಡಲಾಗುತ್ತದೆ. ಉದಾಹರಣೆಗೆ ನೀಲಗಿರಿ, ಬೇವು, ಸಾಗವಾನಿ, ಹೊಂಗೆ, ಹೊನ್ನೆ, ಶ್ರೀಗಂಧ, ಹೀಗೆ ಅರಣ್ಯ ಮತ್ತು ಅರಣ್ಯ ಮರಗಳು ಹಾಗೂ ಅವುಗಳ ಭಾಗ, ಅವುಗಳ ಬೀಜ ಅಥವಾ ಅವುಗಳ ಛಾಯಾಚಿತ್ರಗಳನ್ನು ಇಟ್ಟಿರಲಾಗುತ್ತದೆ. ಅವುಗಳನ್ನು ಗುರುತಿಸಿ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಈ ಕೃಷಿ ಕೋಟಾದಡಿ ಪರೀಕ್ಷೆ ಬರೆಯಲು ಇಚ್ಛಿಸುವ ಅಭ್ಯರ್ಥಿಗಳಿಗೆ ಯಾವುದೇ ಸಲಹೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅವರು ಸಂಬಂಧಿತ ಮಹಾವಿದ್ಯಾಲಯಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅಥವಾ ಅಭ್ಯರ್ಥಿಗಳಾಗಿದ್ದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ, ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ ಇಲ್ಲಿ ಸಂಪರ್ಕಿಸಬಹುದು ಮತ್ತು 11ನೇ ತಾರೀಕಿನೊಳಗಾಗಿ ತಮಗೆ ಬೇಕಾದಂತಹ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಈ ಪರೀಕ್ಷೆ ಬರೆಯುತ್ತಿರುವ ಎಲ್ಲಾ ರೈತರ ಮಕ್ಕಳಿಗೆ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ತಿಳಿಸುವುದೇನೆಂದರೆ ತಮಗೆ ಕೊಟ್ಟಿರುವ ಸಮಯದಲ್ಲಿ ಸಂಯಮದಿಂದ ಇಟ್ಟಿರುವ ವಸ್ತುಗಳನ್ನು ಗುರುತಿಸಿ ಸರಿಯಾಗಿ ಉತ್ತರಿಸಬೇಕು. ಹಾಗೆ ಹೆಚ್ಚಿನ ಅಂಕ ಗಳಿಸಿ ಪದವಿಗೆ ಪ್ರವೇಶ ಪಡೆದುಕೊಳ್ಳಬೇಕು. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.